ನೀವು ರೈತರ ತೋಟದಲ್ಲಿ ಮಾಡಿದ್ರು ಕೂಡ 309 ರೂಪಾಯಿ ಕೊಡ್ತೀವಿ. ಮತ್ತೆ ಬೇಕಾಯ್ತಂದ್ರೆ ಅವ್ರು ಜಾಸ್ತಿ ಹಾಕಿ ಕೊಡ್ಬೇಕಾಗ್ತದೆ. ಯಾವ್ದು? ಯಾಕಂದ್ರೆ ಈಗ ಲೇಬರ್ 310 ರೂಪಾಯಿ ಸಿಗ್ಲಿಕ್ಕಿಲ್ಲ, 309 ರೂಪಾಯಿ ಸಿಗ್ಲಿಕ್ಕಿಲ್ಲ. 500 ರೂಪಾಯಿ ಕೊಟ್ರೆ ಬರ್ತೀವಿ ಅಂದಾಗ ರೈತರು ಎಕ್ಸ್ಟ್ರಾ ಅದನ್ನ ಕೊಡ್ಬೇಕಾಗ್ತದೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಇದರಲ್ಲಿ 309 ರೂಪಾಯಿ ಅಷ್ಟೇ ಕೊಡ್ತೇವೆ. 309 ರೂಪಾಯಿ ಎಷ್ಟು ಏನು ಮೆಜರ್ಮೆಂಟ್ ಇರ್ತದೆ ಅದು ಆ ಪ್ರಕಾರ ಕೆಲಸ ಮಾಡಿದ್ರೆ ಅಷ್ಟು ಅವ್ರಿಗೆ ಕೂಲಿಯನ್ನ ಕೊಡ್ತೇವೆ. ಹಾಗಾಗಿ ಕೊಟ್ಟಿಗೆ ಕಟ್ಟಲಿಕ್ಕೆ ಅದಕ್ಕೆಲ್ಲನು ಕೊಡುವಾಗ ಇಲ್ಲಿ ಆ ಕುರಿತು ದನ ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡುವವ್ರ ಸಂಖ್ಯೆ ಜಾಸ್ತಿ ಆಗೋದು ಹಂಗೇನಾಗಿದೆ? ಹಾ, ಸ್ವಲ್ಪ ಈಗ ಅದೇ ಕೋಳಿ ಸಾಕಾಣಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಮತ್ತು ಈಗ ದನದ ಕೊಟ್ಟಿಗೆ ಇನ್ನು ತುಂಬಾ ಜನ ಕಟ್ಕೊಳ್ತಾ ಇದ್ದಾರೆ, ಹಂಗಾಗಿ ದನದ ಸಾಕಾಣಿಕೆನೂ ಹೆಚ್ಚಾಗಿದೆ. ಎಷ್ಟು ಅಂದಾಜು ವೆಚ್ಚ ಬರುತ್ತೆ ಮತ್ತೆ ನೀವು ಎಷ್ಟು ಕೊಡ್ತೀರಿ? ಈಗ ನಾವು ಯಾವ್ದು ದನದ ಕೊಟ್ಟಿಗೆ 58,000 ಆಗಿದೆ ಈಗ. ಈಗ ಮೊದಲು ಏನಾಗ್ತಿತ್ತು, ಇದು ಸಾಮಾನ್ಯ ಮತ್ತು SC ST ಅಂತೇಳಿ ಇತ್ತು. ಅಲ್ಲಿ ಸಾಮಾನ್ಯ ಜನರಿಗೆ ಬೇರೆ ಮತ್ತು SC ST ಜನರಿಗೆ ಬೇರೆ ಇತ್ತು. ಈಗೆಲ್ಲ ಈಗ 58,000 ಎಲ್ಲರಿಗೂ 58,000 ರೂಪಾಯಿ ಈಗ ಕೊಡ್ತಾ ಇದ್ದೀವಿ ಈ ದನದ ಕೊಟ್ಟಿಗೆ. ಕುರಿ ತಗೊಳ್ಬೇಕು, ಒಂದು 2 ಆಕಳ ತಗೋಬೇಕು, ಹಂಗು ಅದಕ್ಕೇನು ಇದೆಯಾ? ಇಲ್ಲ, ಕುರಿ ಹಂಗ ಖರೀದಿಗೆ ಯಾವುದು ನಮ್ಮಲ್ಲಿ ಇಲ್ಲ. ಅವರು ಮುಂಚೆ ಕುರಿ ಭಾಗ್ಯ, ಪಶು ಭಾಗ್ಯ ಇಂಥವಿದ್ದು ಈಗ ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಅಂತ ಯಾವುದು ಇಲ್ಲ. ಈ ಒಂದು ಯೋಜನೆಯ ಲಾಭವನ್ನು ಹೇಗೆ ಪಡ್ಕೋಬಹುದು ರೈತರು? ಈಗ ಅವ್ರಿಗೆ ಅವರ ಹೊಲದಲ್ಲಿ ಅಥವಾ ಅವರು ಏನಾದರೂ ಕೆಲಸ ಆಗಬೇಕಂದ್ರೆ ಅವರು ಮೊದಲು ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು, ನಮಗಿಂತ ಕಾಮಗಾರಿ ಇದೆ ಅಂತೇಳಿ. ನಾವು ಆ ಕಾಮಗಾರಿಗಳನ್ನು ತಗೊಂಡು ಇದು ಕ್ರಿಯಾಯೋಜನೆಯನ್ನು ತಯಾರಿಸಿ ನಾವು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ತಗೊಂಡು ಅದನ್ನು ಮುಂದಿನ ಪ್ರಕ್ರಿಯೆ ಮಾಡ್ತೇವೆ. ಅವರಿಗೆ ಫಲಾನುಭವಿಗೆ ಅದರ ಸೌಲಭ್ಯ ಕೊಡುವಲ್ಲಿ ಕಾರ್ಯ ಮಾಡ್ತೇವೆ. ಹಾಗಾಗಿ ನರೇಗಾ ಬಂದ ಮೇಲೆ ಒಂದು ಸ್ವಲ್ಪ ಜನರಿಗೆ ಅನುಕೂಲ ಆಗಿದೆ. ಹೌದು, ಒಳ್ಳೆಯ ಅನುಕೂಲ ಅಂತೂ ಆಗಿದೆ ಬಡವರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ. ಒಳ್ಳೆಯದು ಬಸವರಾಜ್. ಇಷ್ಟೆಲ್ಲ ನೀವೊಬ್ಬ PDO ಆಗಿ ಜಗಲ್ಬೇಟಲ್ಲಿ ಏನೆಲ್ಲ ನರೇಗಾ ಯೋಜನೆಯಲ್ಲಿ ಕಾರ್ಯಗಳನ್ನು ತೆಗೆದುಕೊಂಡಿರಿ, ಸ್ಥೂಲವಾಗಿ ಪರಿಚಯ ಮಾಡಿಸಿದ್ರಿ. ಧನ್ಯವಾದ, ನಮಸ್ಕಾರ. ನಮಸ್ತೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕುರಿತು ಜೇಡಾ ತಾಲೂಕು ಜಗಲ್ಬೇಟ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಬಿಷ್ಟಪ್ಪನವರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಈಗ ಕೇಳಿ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಈ ಕುರಿತು ಶಿರಸಿಯ ತೋಟಗಾರಿಕೆಯ ಮಹಾವಿದ್ಯಾಲಯದಲ್ಲಿ ಹೂವಿನ ಬೇಸಾಯ ಶಾಸ್ತ್ರ ಈ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಪ್ರೀತಮ್ SP ಅವರೊಂದಿಗೆ ಸಂದರ್ಶನ. ಇವತ್ತು ಟ್ಯೂಬ್ರೋಸ್ ಅಂದ್ರೆ ಸುಗಂಧ ರಾಜ ಅಂತ ಏನು ಕರೀತೀವಿ ಅದು ಅತ್ಯಂತ ಸುಗಂಧಭರಿತ ಹೂವು. ಅದನ್ನ ಅನೇಕ ಸ್ತರದಲ್ಲಿ ರೈತರು ಬೆಳೀತಾ ಇದ್ದಾರೆ ಮತ್ತು ಅದು ನಿರಂತರವಾಗಿ ಆದಾಯ ಕೊಡುವಂತ ಒಂದು ಹೂವಿನ ಬೆಳೆ. ಈ ಸುಗಂಧರಾಜ್ ಬೆಳೆ ಬೇಸಾಯ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಇವರು. ಎಲ್ಲರಿಗೂ ನಮಸ್ಕಾರ. ಸೊ ಈ ದಿನ ಒಂದು ಪ್ರಮುಖವಾದಂತ ಬೆಳೆ ಸುಗಂಧರಾಜ. ಈ ಹೂವಿನಲ್ಲಿ ನಾನಾ ತರದಲ್ಲಿ ಹೂಗಳನ್ನು ಬೆಳೀತಿದ್ದಾರೆ. ಇದರಲ್ಲಿ ಸದ್ಯದ ಮಟ್ಟದಲ್ಲಿ ಸ್ವಲ್ಪ ಅತಿ ಹೆಚ್ಚು ಲಾಭದಾಯಕವನ್ನು ಕೊಡುತ್ತಿರುವಂತ ಒಂದು ಹೂವು ಸುಗಂಧರಾಜ. ಏನಕ್ಕೆ ಅಂತಂದ್ರೆ ಈ ಹೂವಲ್ಲಿ ನೀವು ಬಿಡಿ ಹೂವಾಗೂ ಉಪಯೋಗಿಸಬಹುದು, ಕತ್ತರಿಸಿದ ಹೂವಾಗೂ ಉಪಯೋಗಿಸಬಹುದು. ಅದಲ್ಲದೆ ಸುಗಂಧ ದ್ರವ್ಯವನ್ನ ತೆಗೆಯೋದಕ್ಕೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಬಳಸ್ತಾರೆ. ಈ ನಿಟ್ಟಿನಲ್ಲಿ ಇದೊಂದು ಲಾಭದಾಯಕವಾದಂತ ಒಂದು ಪುಷ್ಪ ಕೃಷಿ. ಇದರ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಅಥವಾ ಬೇಸಾಯ ಕ್ರಮಗಳು ಹೇಗೆ ಅಂತಂದ್ರೆ, ಇದು ನಮ್ಮ ಭಾಗದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಎಲ್ಲ ಆಗಿರ್ಬೋದು ಇಲ್ಲಿ ಚೆನ್ನಾಗಿ ಬರ್ತದೆ. ಬಟ್ ಕೆಲವೊಂದು ಈ ಮಳೆ ಟೈಮ್ ಅಲ್ಲಿ ಇದ್ದಂತ ಟೈಮ್ ಅಲ್ಲಿ ಬರಲ್ಲ. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಮಾರ್ಚ್ ಏಪ್ರಿಲ್ಗಿಂತ ಮುಂಚೆನೆ ನಾವು ಹಾಕಂತ ಹೋಗ್ಬೇಕು. ಸೊ ಈ ರೀತಿಲಿ ನಾವು ಹೇಳ್ತೋಗ್ಬೇಕು ಅಂತಂದ್ರೆ, ಈಗ ಮಣ್ಣು ಯಾವ ತರ ಇರಬೇಕು ಅಂತಂದ್ರೆ, ಸುಗಂಧರಾಜ ಬೆಳೆದಿಕ್ಕೆ ಇದು ಎಲ್ಲಾ ತರದ ಮಣ್ಣಲ್ಲೂ ಬೆಳಿಬಹುದು. ಚೆನ್ನಾಗಿ ನೀರ್ ಬಸದೋಗಂಗಿರ್ಬೇಕು, ಆಮೇಲೆ ರಸಸಾರ ಹಿಂಗೆ 6.5-7.5 ಇರಬೇಕು, ಆಮೇಲೆ ಗೋಡು ಮಣ್ಣು ಇರಬೇಕು. ಮುಖ್ಯವಾಗಿ ಏನು ಅಂದ್ರೆ, ಈ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಹಿಡ್ಕೊಳ್ತಿರ್ಬೇಕು. ಅಂತ ಮಣ್ಣುಗಳು ತುಂಬಾ ಸೂಕ್ತ. ಈಗ ಏನಾಗ್ತದೆ, ಕೆಲವೊಂದು ಟೈಮಲ್ಲಿ ಇಲ್ಲಿರೋ ಲ್ಯಾಟ್ರೈಟಿಕ್ ಸಾಯಿಲ್ ಅಲ್ಲಿ ಕೆಲವೊಂದು ಟೈಮ್ ಮಣ್ಣು ಹೀರ್ಕೊಳಲ್ಲ. ಸೊ ಆ ಟೈಮಲ್ಲಿ ನಾವು ಬೇರೆ ಮಣ್ಣು, ಕೆಂಪು ಮಣ್ಣು ಅಥವಾ ಸ್ವಲ್ಪ ಕಪ್ಪು ಮಣ್ಣು ಅಂತ ಸ್ವಲ್ಪ ಹಾಕೊಂಡು ಸ್ವಲ್ಪ ತೇವಾಂಶವನ್ನು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತ ಮಣ್ಣನ್ನು ಉಪಯೋಗಿಸಬೇಕಾಗ್ತದೆ. ಹಾಗೂ ಉಷ್ಣತೆ ಟೆಂಪರೇಚರ್ ಪ್ರಕಾರ ನೋಡ್ಕೊಂತ ಹೋಯ್ತು ಅಂತಂದ್ರೆ, ಈ ಬೆಳೆಯು ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶದಲ್ಲಿ ತುಂಬಾ ಚೆನ್ನಾಗೇ ಬರ್ತದೆ. ಸಾಧ್ಯವಾದಷ್ಟು ಇಲ್ಲೂ ಬರುತ್ತೆ. ಇಲ್ಲಿ ನಮ್ಮ ಪ್ರದೇಶಗಳಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶಗಳು ಇದಾವೆ. ಇಂಥ ಜಾಗಗಳಲ್ಲಿ ಬೆಳೆಯಬಹುದು. 20-30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ತುಂಬಾ ಒಳ್ಳೆಯದು. ಏನಾಗ್ತದೆ, ಸ್ವಲ್ಪ ಹೆಚ್ಚು ಕಮ್ಮಿ ಟೆಂಪರೇಚರ್ ಅಥವಾ ಉಷ್ಣಾಂಶ ಜಾಸ್ತಿ ಆದ್ರೆ ಹೂವಿನ ಇಳುವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತದೆ. ನಾವೇನಾದರೂ ಸುಗಂಧ ದ್ರವ್ಯ ಇದು ಮಾಡೋಕ್ಕಾದ್ರೆ ಏನು ಅಂತ ತೊಂದರೆಗಳಾಗುವುದಿಲ್ಲ. ಬಟ್ ನಾವು ಕತ್ತರಿಸಿದ ಹೂವಾಗಿ ನೋಡ್ಕೊಂತ ಹೋಯ್ತು ಅಂತಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟಾಯ್ತು ಅಂತಂದ್ರೆ ಅದರ ಕಾಂಡದ ಉದ್ದ ಏನಿರ್ತದೆ ಅದು ಕುಂಠಿತಗೊಳ್ಳುತ್ತದೆ. ಆಮೇಲೆ ಹೂವಿನ ಪ್ರಮಾಣ, ಈಗ ಒಂದು ಸ್ಪೈಕ್ ಅಥವಾ ಒಂದು ಕತ್ತರಿಸಿದ ಇದರಲ್ಲಿ ಒಂದು 10-12 ಹೂ ಇರ್ತದೆ. ಸೊ ಅದ್ರ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಆದಷ್ಟು ನಾವು 20-30-32 ಡಿಗ್ರಿ ಸೆಲ್ಸಿಯಸ್ ಇರುವಂತ ಪ್ರದೇಶಗಳನ್ನ ನೋಡ್ಕೊಂಡು ಬೆಳೆದ್ರೆ ತುಂಬಾ ಸೂಕ್ತ. ಹಾಗೂ ಇದ್ರ ನಾಟಿ ಯಾವಾಗ ಅಂತಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗೆಡ್ಡೆಗಳನ್ನು ನಾಟಿ ಮಾಡೋದು ತುಂಬಾ ಸೂಕ್ತ, ಅಂದ್ರೆ ಒಳ್ಳೆ ಇಳುವರಿ ಬೇಕಾಗಿದ್ರೆ. ಸೊ ಈ ಸುಗಂಧರಾಜದಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ ತಳಿಗಳು. ಇದರಲ್ಲಿ ಎರಡು ತರ ಬರ್ತದೆ. ಒಂದು ಸಿಂಗಲ್ಸ್ ಅಂತ ಬರುತ್ತೆ, ಅಂದ್ರೆ ಒಂದು ಸುತ್ತಿನ ದಳ ಹೊಂದಿರುವಂತ ತಳಿಗಳು. ಇನ್ನೊಂದು ಡಬಲ್ಸ್, ಬಹು ಸುತ್ತಿನ ದಳ ಅಂತ ಹೇಳ್ತೀವಿ. ಸೊ ಸಿಂಗಲ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅತಿ ಹೆಚ್ಚಾಗಿ ಬಿಡಿ ಹೂವಾಗಿ ಮತ್ತು ಸುಗಂಧ ದ್ರವ್ಯನ ತಗೊಳೋದಕ್ಕೆ ನಾವು ಸಿಂಗಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ಡಬಲ್ಸ್ ತಳಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕತ್ತರಿಸಿದ ಹೂವಾಗಿ ನಾವು ಅದನ್ನ ಉಪಯೋಗಿಸ್ತೀವಿ. ಸೊ ಸಿಂಗಲ್ಸ್ ತಳಿ ಅಂತಂದ್ರೆ ಮೆಕ್ಸಿಕನ್ ಸಿಂಗಲ್ ಇದೆ, ಶೃಂಗಾರ್ ಇದೆ, ರಜತ್ರೇಕ, ಪ್ರಜ್ವಲ್ ಮತ್ತೆ ಅರ್ಕ ನಿರಂತರ ಅಂತ ಕೆಲವೊಂದು ತಳಿಗಳಿದಾವೆ. ಅಂದ್ರೆ ಈಗಿನ ಸುತ್ತಮುತ್ತ ಎಲ್ಲ ಬೆಳೀತಿರುವಂತ ರೈತರುಗಳು ಅತಿ ಹೆಚ್ಚಾಗಿ ಇದನ್ನ ಬೆಳೀತಾರೆ. ಈ ಡಬಲ್ಸ್ ಅಲ್ಲಿ ಸುವಾಸಿನಿ, ಸ್ವರ್ಣರೇಖ, ವೈಭವ ಮತ್ತು ಮುಂತಾದವುಗಳು ತಳಿಗಳು ಲಭ್ಯವಿರುತ್ತದೆ. ಸೊ ಇದರ ಸಸ್ಯಾಭಿವೃದ್ಧಿ ಹೇಗ್ ಮಾಡೋದು ಅಂತಂದ್ರೆ, ಇದರ ಸಸ್ಯಾಭಿವೃದ್ಧಿ ಗೆಡ್ಡೆಗಳಿಂದ ಆಗ್ತದೆ. ಸುಮಾರು 2-3 ಸೆಂಟಿಮೀಟರ್ ವ್ಯಾಸ ಇರುವಂತ ಗೆಡ್ಡೆಗಳನ್ನ ನಾಟಿಗೆ ನಾವು ಉಪಯೋಗಿಸ್ಕೋಬಹುದು. ಸೊ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ 800-900 ಕೆಜಿಯಷ್ಟು ಅಥವಾ 1.25-1.5 ಲಕ್ಷ ಅಷ್ಟು ಈ ಏನ್ ಹೇಳದಲ್ಲ 2-3 ಸೆಂಟಿಮೀಟರ್ ವ್ಯಾಸ ಇರುವಂತ ಗೆಡ್ಡೆಗಳನ್ನ ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಏನಾಗ್ತದೆ, ಗೆಡ್ಡೆಗಳು ತೆಗೆದಾದ್ಮೇಲಿಂದ ಅವು ಡಾರ್ಮೆನ್ಸಿ ಅಂತ ಹೇಳ್ತೀವಿ ಅಥವಾ ಸುಪ್ತಾವಸ್ಥೆಯಲ್ಲಿ ಇರ್ತದೆ. ಸೊ ಹಂಗಾಗಿ ಗೆಡ್ಡೆಗಳನ್ನ ತೆಗೆದ್ಮೇಲೆ 1 ತಿಂಗಳ ಕಾಲ ನಾವು ಸ್ವಲ್ಪ ಈ ಗಾಳಿ ಆಡ್ತಿರೋಂತ ಪ್ರದೇಶಗಳಲ್ಲಿ ಸ್ವಲ್ಪ ಇಟ್ಕೊಂಡು ಆಮೇಲೆ ನಾಟಿ ಮಾಡೋದು ತುಂಬಾ ಸೂಕ್ತ. ಸೊ ಬೇಸಾಯ ಕ್ರಮಗಳು ಹೆಂಗ್ ಮಾಡೋದು ಅಂತಂದ್ರೆ, ಎಲ್ಲರೂ ತಿಳಿದಿರಂಗೆನೆ 2-3 ಸತಿ, ಯಾಕೆಂದ್ರೆ ಬೇಸಿಗೆ ಟೈಮ್ ಇರ್ತದೆ ಮಾರ್ಚ್ ಏಪ್ರಿಲ್ ಅಂತ ಬೇಸಿಗೆ ಟೈಮಲ್ಲಿ. ಸೊ 2-3 ಸಲ ಒಂದು ಉಳುಮೆ ಮಾಡಿಕೊಂಡು ಆ ಪ್ರದೇಶಕ್ಕೆ ಒಂದು 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಈಗೇನಾಗ್ತದೆ, ಕೊಟ್ಟಿಗೆ ಗೊಬ್ಬರಗಳು ಕೆಲವೊಂದು ಕಡೆಗೆ ಸಿಗೋದಿಲ್ಲ ಅಥವಾ ಕೊಟ್ಟಿಗೆ ಗೊಬ್ಬರಗಳು ಕೆಲವೊಂದು ಟೈಮಲ್ಲಿ ತುಂಬಾ ಕಳೆಗಳು ಬೆಳೆಸೋಂತ ಒಂದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರಗಳನ್ನ ಉಪಯೋಗಿಸ್ಕೋಬಹುದು. ಈಗ ನಾವು 30 ಟನ್ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಅದನ್ನ ಬರೀ ನಾವು ಒಂದು 20 ಟನ್ನಷ್ಟು ಎರೆಹುಳ ಗೊಬ್ಬರ ಹಾಕಿದ್ರು ಸಾಕಾಗ್ತದೆ. ಆಮೇಲೆ ಎರೆಹುಳ ಗೊಬ್ಬರದಿಂದ ನಮಗೆ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತದೆ, ಪೋಷಕಾಂಶಗಳು ಸಿಗ್ತವೆ. ಸೊ ಅದನ್ನ ಮಾಡ್ಕೊಂಡು ಆಮೇಲೆ ರಿಡ್ಜಸ್ ಅಂಡ್ ಫರೋಸ್ ಅಥವಾ ಬದು ಏರಿಕೆ ಅಥವಾ ಏರು ಮಡಿಯಲ್ಲಿ ನಾವು ಮಡಿಗಳು ಮಾಡ್ಕೊಂಡು 30x30 cm ಅಂತರದಲ್ಲಿ ಈ ಗೆಡ್ಡೆಗಳನ್ನ ನಾಟಿ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಸೊ ಪ್ರತಿ ಒಂದು ಮಾಡಿದಾಗ್ಲೂ ಒಂದು 5-7 ಸಲ ಒಂದು ವಾರಕ್ಕೊಮ್ಮೆ ಸ್ವಲ್ಪ ನೀರನ್ನು ಬಿಟ್ಕೊಂತ ಹೋದ್ರು ನಡೀತದೆ. ಸೊ ಈ ಗೊಬ್ಬರಗಳು ಬಂದಾಗ ಪ್ರತಿ ಹೆಕ್ಟರ್ಗೆ ಸಿಂಗಲ್ಸ್ ತಳಿ, ನಾವೇನಾದ್ರೂ ಸಿಂಗಲ್ಸ್ ತಳಿ ಉಪಯೋಗಿಸ್ತಾ ಇದ್ದೀವಿ ಅಂತಂದ್ರೆ 150x150 kg ಅಷ್ಟು NPK ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಅದೇ ನಾವೇನಾದ್ರು ಡಬಲ್ ಸ್ಥಳಿಗಳು ಬೆಳಿಬೇಕು ಅಂತಂದ್ರೆ 200x150 kg ಅಷ್ಟು ಸಾರಜನಕ ರಂಜಕ ಪೊಟ್ಯಾಶ್ ಅನ್ನು ಪ್ರತಿ ಹೆಕ್ಟರ್ಗೆ ನಾವು ಒದಗಿಸಬೇಕಾಗ್ತದೆ. ಸೊ ಇದನ್ನ ಮಾಡೋದಲ್ದೇನೆ ಏನು ಸಾರಜನಕ ಇದೆಯಲ್ಲ ಅದು ಸ್ಟಾರ್ಟಿಂಗ್ ಅಂದ್ರೆ ಬೇಸಲ್ ಡೋಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟಾರ್ಟಿಂಗ್ ನಾವ್ ಏನ್ ಹಾಕ್ತಿವಲ್ಲ ಹಂಗೆ ಅರ್ಧದಷ್ಟು ಸಾರಜನಕ ಹಾಕಿ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನು ಹಾಕ್ಬೇಕಾಗ್ತದೆ. ಇನ್ನ 6 ವಾರಗಳ ನಂತರ 5-6 ವಾರಗಳ ನಂತರ ಇನ್ನು ಉಳಿದಂತ ಏನು ಅರ್ಧ ಭಾಗ ಇದ್ದಂತ ಸಾರಜನಕವನ್ನ ನಾವು ಎರಡನೇ ಕಂತಾಗಿ ಸುಗಂಧರಾಜಗೆ ಹಾಕಬಹುದು. ಆಮೇಲೆ ಇನ್ನೊಂದು ಲಾಭ ಏನು ಅಂತಂದಿದ್ರಲ್ಲಿ ಇದು ಬರೀ ವಾರ್ಷಿಕ ಬೆಳೆ ಅಲ್ಲ, ಇದು ಬಹುವಾರ್ಷಿಕವಾಗೂ ಬೆಳಿಬಹುದು. ಅಂದ್ರೆ ಕೂಳೆ ಬೆಳೆನೂ ತಗೋಬಹುದು ಇದರಲ್ಲಿ. ಮುಖ್ಯವಾಗಿ ಕೊಯ್ಲು ನಂತರ ಅಂದ್ರೆ ಈಗೇನ್ ನಾವು ಹೂಗಳನ್ನ ಕೊಯ್ಲು ಮಾಡ್ಕಂತೀವಿ ಅಥವಾ ಅದು ಮುಗಿತಾ ಬಂದಿರ್ಬೇಕಾರೆ ಆ ಬುಡದಲ್ಲಿ ಸ್ವಲ್ಪ ಅದೇನು ಸ್ಪೈಕ್ ಅಂತ ಕಡ್ಡಿ ಬಂದಿರ್ತಲ್ಲ ಅದನ್ನ ನಾವು ಕಟ್ ಮಾಡಿದ್ರೆ ಹಾಗೆ ಬಿಟ್ಮೇಲೆ ಮತ್ತೆ ಮಳೆಗಾಲ ಬರೋ ಟೈಮಲ್ಲಿ ಮತ್ತೆ ಸ್ವಲ್ಪ ಗೊಬ್ಬರ ಮತ್ತೆ ನೀರನ್ನು ಕೊಟ್ಟಾಗ ಅದು ಮತ್ತೆ ಚಿಗರಿ ಮತ್ತೆ ಹೂಗಳು ಕೊಡುತ್ತೆ. ಸೊ ಈ ತರ 1-2 ಕೂಳೆ ಬೆಳೆಗಳನ್ನು ಸಹ ನಾವು ತಗೋಬಹುದು. ಸೊ ಈ ಸುಗಂಧರಾಜಕ್ಕೆ ನೋಡ್ಕೊಂಡಾಗ ರೋಗ ಮತ್ತು ಕೀಟಬಾಧೆಗಳು ಸ್ವಲ್ಪ ಕಮ್ಮಿನೆ. ಸೊ ಕೀಟಬಾಧೆ ಅಂತಂದ್ರೆ ಅತಿ ಹೆಚ್ಚಾಗಿ ಬರೋದು ಥ್ರಿಪ್ಸ್. ಥ್ರಿಪ್ಸ್ ಬಂದಾಗ ಅದು ಏನ್ ಮಾಡ್ತದೆ ಅಂತಂದ್ರೆ ಎಲೆಗಳ ಮೇಲಿರುವಂತ ಅಥವಾ ಹೂಗಳ ಮೇಲಿರುವಂತ ರಸಗಳನ್ನ ಹೀರ್ತವೆ. ಸೊ ಹಿಂಗ್ ಹೀರ್ಕೊಂಡಾಗ ಏನಾಗ್ತವೆ ಎಲೆಗಳು ಮತ್ತೆ ಹೂಗಳ ಮೇಲೆ ಬಿಳಿಯಾದಂತ ಚುಕ್ಕಿ ತರ ಆಕಾರದ ಕಂದು ಬಣ್ಣ ಆಗಿ ಬದಲಾವಣೆ ಆಗ್ತದೆ. ಸೊ ಆಮೇಲೆ ಥ್ರಿಪ್ಸ್ಗಳೆಲ್ಲ ನಿಮಗೆ ಕಾಣುತ್ತೆ ತುಂಬಾ ಸಣ್ಣದಾಗಿ ಕಪ್ಪು ಕಪ್ಪು ಒಂದು ಹುಳಗಳು ಎಲ್ಲ ನಿಂತಿರ್ತವೆ. ಸೊ ಹಾಗಾಗಿ ಸೊ ಇದಕ್ಕೆ 1 ml ಮೊನೋಕ್ರೋಟೋಫಾಸ್ 36 SL ಅಥವಾ 0.25 ml ಥೈಮಿಥಾಕ್ಸಿಮ್ 25 WP ಇದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡಿದ್ರೆ ಹತೋಟಿಗೆ ತಗೋಬಹುದು. ಹಾಗೂ ರೋಗಗಳು ಅಂತಂದ್ರೆ ಬುಡ ಕೊಳೆ ರೋಗ, ಸಿಡಿ ರೋಗ, ಬೇರು ಗಂಟು ಮತ್ತು ಜಂತು ರೋಗ ಇವು ಪ್ರಮುಖವಾಗಿ ಬರುವಂತ ರೋಗಗಳು. ಈ ಮೂರು ಇದರಲ್ಲಿ ಈ ಜಂತು ರೋಗ ಇದೆಲ್ಲ ಇದು ಸ್ವಲ್ಪ ಜಾಸ್ತಿ ಕಾಣ್ತದೆ ನಮ್ಮ ಕರ್ನಾಟಕದಲ್ಲಿ. ಬೇರೆ ಪ್ರದೇಶಗಳಲ್ಲಿ ಜಂತು ರೋಗ ಸ್ವಲ್ಪ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಇದನ್ನ ನಾವು ನಿವಾರಣೆ ಮಾಡಬೇಕು ಅಥವಾ ತಡೆಗಟ್ಟಬೇಕು ಅಂತಂದ್ರೆ ಬೇವಿನ ಹಿಂಡಿ 5-6 ಕ್ವಿಂಟಲ್ ಅಷ್ಟು ಬೇವಿನ ಹಿಂಡಿ ಅನ್ನು ಹಾಕಬೇಕು ಅಥವಾ ಕಾರ್ಬೋಫ್ಯೂರಾನ್ 3G ಅನ್ನು 1 ಹೆಕ್ಟೇರ್ಗೆ 20 kg ಅಷ್ಟು ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಮಣ್ಣಿನಲ್ಲಿ ಬೆರೆಸಬೇಕು. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ ಬರೋದು ನಮಗೆ ಕೊಯ್ಲು ಮತ್ತು ಇಳುವರಿ. ಯಾಕೆಂದ್ರೆ ಪ್ರತಿಯೊಬ್ಬ ರೈತನಿಗೂ ಬೇಕಾಗಿರೋದು ಅದು ಇಳುವರಿ ಎಷ್ಟು ಅಂದ್ರೆ ಯಾಕೆಂದ್ರೆ ಅವ್ರ ಆರ್ಥಿಕವಾಗಿ ಏನು ಇದೆಯಲ್ಲ ಅವೆಲ್ಲ ಇಳುವರಿ ಮೇಲೆ ಇದಾಗಿರುತ್ತದೆ. ಸೊ ನಾಟಿ ಮಾಡಿದ 3-3.5 ತಿಂಗಳುಗಳಲ್ಲಿ ಸೊ ಹೂ ಕೊಯ್ಲೆ ಬರಕ್ ಶುರು ಆಗ್ತದೆ. ಸುಮಾರು 1 ಹೆಕ್ಟೇರ್ಗೆ 8-15 ಟನ್ ಅಷ್ಟು ಬಿಡಿ ಹೂಗಳು ಹಾಗೂ 1-1.5 ಲಕ್ಷ ಗೊಂಚಲು ಹೂಗಳು ಇಳುವರಿ ಪಡಿಬಹುದು. ಈ ಏನಕ್ಕೆ ಅಂತಂದ್ರೆ ನಾವು ಗೆಡ್ಡೆಗಳ ಸ್ಟಾರ್ಟಿಂಗ್ ಅಲ್ಲಿ ಏನು ನಾಟಿ ಮಾಡ್ಬೇಕಾದ್ರೆ ಗೆಡ್ಡೆಗಳ ಗಾತ್ರ, ಸಸ್ಯಗಳ ಅಂತರ, ಅನುಸರಿಸಿದ ಬೇಸಾಯ ಕ್ರಮಗಳು ಇವೆಲ್ಲವೂ ಸೇರ್ಕೊಂಡು ಸೊ ಹಂಗಾಗಿ 8-15 ಟನ್ ಅಷ್ಟು ಬಿಡಿ ಹೂಗಳು ಹಾಗೂ 1-1.5 ಲಕ್ಷ ಅಷ್ಟು ಗೊಂಚಲು ಹೂಗಳನ್ನು ಇಳುವರಿ ಪಡೆಯಬಹುದು. ಇಷ್ಟು ಇಳುವರಿ ಪಡೆದ್ರೆ ನಮಗೆ ಲಾಭದಾಯಕ ಅನ್ಸುತ್ತ? ಸೊ ನಾನು ಮೊದಲದಾಗಿ ಹೇಳ್ದಂಗೆನೆ ಇದನ್ನ ಬರೀ ಬಿಡಿ ಹೂವಾಗಿ ಅಥವಾ ಕತಸು ಹೂವಾಗಿ ಅಷ್ಟೇ ಅಲ್ಲ, ಈಗ ಬಿಡಿ ಹೂವಾಗಿ ನಾವು ಮಾರಾಟ ಮಾಡಕ್ಕೆ ಅಂತ ಹೋಗ್ತೀವಿ ತಕ್ಷಣ ನಮಗೆ ಏನಾದ್ರು ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ನಾವು ಆಲ್ಟರ್ನೇಟ್ ಆಗಿ ಸುಗಂಧ ದ್ರವ್ಯವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಮಾಡಬಹುದು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೂಗಳನ್ನ ಕಳಿಸಬಹುದು. ಈಗ ರೈತರ ಮಟ್ಟದಲ್ಲಿ ಆ ರೀತಿಯಾಗಿ ಸುಗಂಧ ದ್ರವ್ಯವನ್ನೇ ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸ್ವಲ್ಪ ಪ್ರಮಾಣದಲ್ಲಾದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಅದನ್ನ ಮಾಡೋದಕ್ಕೆ ಖರ್ಚು ವೆಚ್ಚಗಳು ಜಾಸ್ತಿ, ಯಾಕಂದ್ರೆ ಅದಕ್ಕೆ ಆದಂತ ಯೂನಿಟ್ಸ್ಗಳು ಇರ್ತವೆ. ರೈತರುಗಳು ಈಗ FPO ಟೈಪ್ ಅಲ್ಲೆಲ್ಲ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಬೆಳಕಂತು ಅಂದ್ರೆ ಕೆಲವೊಂದು ಭಾಗಗಳಲ್ಲೆಲ್ಲ ಡಿಸ್ಟಿಲೇಷನ್ ಯೂನಿಟ್ಸ್ಗಳು ಅಂತ ಅಂದ್ರೆ ಸುಗಂಧ ದ್ರವ್ಯವನ್ನ ತೆಗೆಯುವುದಕ್ಕೆ ಆದಂತ ಒಂದು ಮೆಷಿನರಿಸ್ ಇರುವಂತ ಕೆಲವೊಂದು ಕಂಪನಿಗಳಾಗಿರ್ಬೋದು ಅಥವಾ ಕೆಲವೊಂದು ಪ್ರದೇಶಗಳಿದಾವೆ, ಅಲ್ಲಿ ನೀವು ಅದನ್ನ ಮಾಡಿದ್ರೆ ಆ ದ್ರವ್ಯಗಳನ್ನೆಲ್ಲ ಮಾಡಿ ಇದ್ ಮಾಡಿಸಬಹುದು. ಸುಗಂಧ ದ್ರವ್ಯ ಒಂದು ಬೆಳೆ ಎಷ್ಟಾದ್ರೂ ಕನಿಷ್ಠ ನಮ್ಮ ರೈತರಿಗೆ ಏನು ತೊಂದರೆ ಆಗಲ್ದಂಗೆ ಕೈ ಹಿಡಿಯುತ್ತ ಅಂತ. ಸರ್, ಮೊದಲಾಗಿ ಹೇಳ್ದಂಗೆ ಇದು ನಾವು ಬರೀ ಒಂದೇ ಒಂದು ರೀತಿಯಲ್ಲಿ, ಈಗ ಏನಾಗ್ತದೆ ಬೇರೆ ಹೂಗಳೆಲ್ಲ ಇತ್ತು ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋಂತ, ರೈತರಿಗೂ ಗೊತ್ತು ನಮಗೆಲ್ಲ ಗೊತ್ತಿರೋ, ಈಗ ಚೆಂಡು ಆಗಿರ್ಬೋದು ಅಥವಾ ಯಾವ್ದಾರ ಆಗಿರ್ಬೋದು, ಹಬ್ಬಕ್ಕೆ ಸೀಮಿತವಾದಾಗ ಟೈಮಲ್ಲಿ ನಮಗೆ ಜಾಸ್ತಿ ಲಾಭ ಇರ್ತದೆ. ಬಟ್ ಅದು ಸುಗಂಧ ದ್ರವ್ಯದಲ್ಲಿ ನೀವು ನೋಡ್ಬೋದು, ಯಾವುದೇ ಮದುವೆ ಮನೆ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಸುಗಂಧ ದ್ರವ್ಯ ಮಾಡೋದಾಗಿರ್ಬೋದು ಸುಗಂಧ ರಾಜವನ್ನು ಉಪಯೋಗಿಸ್ತಾರೆ. ಮಲ್ಲಿಗೆ ಬಿಟ್ಟರೆ ನೆಕ್ಸ್ಟ್ ನಾವು ಫಂಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಸುಗಂಧರಾಜನ ಜಾಸ್ತಿ ಬಳಕೆ. ಸೊ ಇದೊಂಥರ 365 ದಿವಸನೂ ನಮಗೆ ಉಪಯೋಗ ಬರುವಂತ ಒಂದು ಹೂವಿದು. ಸೊ ಹಾಗಾಗಿ ರೈತರಿಗೆ ಇದು ಕೈ ಹಿಡಿಯುತ್ತದೆ. ಕೊಟ್ಟು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡಿರಿ. ಶಿರಸಿಯ ತೋಟಗಾರಿಕೆಯ ಮಹಾವಿದ್ಯಾಲಯದಲ್ಲಿ ಹೂವಿನ ಬೇಸಾಯ ಶಾಸ್ತ್ರ ಈ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾ ಪ್ರೀತಮ್ ಎಸ್ಪಿ ಅವರಿಂದ. ಇವರನ್ನ ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಈಗ ರೈತರಿಗೆ ಸಲಹೆ. ಕಲ್ಲಂಗಡಿ ಬೇಸಿಗೆ ಕಾಲದ ಮುಖ್ಯವಾದ ಬೆಳೆ. ಕಾಯಿ ಹಣ್ಣಾಗುವಾಗ ಒಣಹವೆ ಇದ್ದರೆ ಸಕ್ಕರೆ ಅಂಶ ಹೆಚ್ಚಾಗುತ್ತದೆ. ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಅಧಿಕ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಈ ಕಲ್ಲಂಗಡಿ ಬೆಳೆಯ ತಳಿಗಳು ಶುಗರ್ ಬೇಬಿ, ಅರ್ಕಾ ಮಾಣಿಕ್, ಅರ್ಕಾ ಮುತ್ತು, ಅರ್ಕಾ ಆಕಾಶ್, ಅರ್ಕಾ ಐಶ್ವರ್ಯ ಮತ್ತು ಅರ್ಕಾ ಮಧುರ. ಈ ಕಲ್ಲಂಗಡಿ ಬೆಳೆಯು ಮುಖ್ಯವಾಗಿ ನೆಲದಲ್ಲಿ ಬಳ್ಳಿಯಂತೆ ಹಬ್ಬುವುದು. ಆದ್ದರಿಂದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡುಮಣ್ಣು ತುಂಬಾ ಉತ್ತಮ. ಹೆಚ್ಚು ಹುಳಿ ಮತ್ತು ಕ್ಷಾರ ಹೊಂದಿದ ಮಣ್ಣಿನಲ್ಲಿ ಇದನ್ನು ಬೆಳೆಯುವುದು ಸೂಕ್ತವಲ್ಲ. ನದಿ ತೀರ ಪ್ರದೇಶದ ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು. ಈ ಕಲ್ಲಂಗಡಿ ಬೆಳೆಗೆ ಉಷ್ಣವಲಯದ ಹೆಚ್ಚಿನ ಉಷ್ಣಹವೆ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರುವ ವಾತಾವರಣ ಅತ್ಯಧಿಕ ಇಳುವರಿಗೆ ಅಗತ್ಯ. ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಬೆಳೆದರೆ ಹಣ್ಣುಗಳು ತುಂಬಾ ಚೆನ್ನಾಗಿ ಬರುತ್ತವೆ. ಅಕ್ಟೋಬರ್ ತಿಂಗಳು ಬೆಳೆ ಪ್ರಾರಂಭಿಸಲು ಉತ್ತಮ. 2.5 ಸೆಂಟಿಮೀಟರ್ ಆಳದಲ್ಲಿ ಕೊಟ್ಟು ಮಣ್ಣನ್ನ ಮುಚ್ಚಬೇಕು. ಬೀಜ ಹಾಕಿದ 20 ದಿನಗಳ ನಂತರ ಮುಖ್ಯ ಕುಡಿಗಳನ್ನ ಕತ್ತರಿಸುವುದರಿಂದ ಹೆಚ್ಚು ಮಗ್ಗಲು ಇಲುಕುಗಳನ್ನ ಬಿಡುತ್ತದೆ. ಬಳ್ಳಿಯ 11ನೆಯ ಗೆಣ್ಣೆಗಿಂತ ಮೊದಲು ಬರುವ ಹೆಣ್ಣು ಹೂಗಳನ್ನ ತೆಗೆಯುವುದರಿಂದ ಬಳ್ಳಿಯ ಬೆಳವಣಿಗೆ ಪಡೆಯಲು ಸಾಧ್ಯ. ಬಳ್ಳಿಯಲ್ಲಿ ಕಾಯಿಗಳ ಪ್ರಮಾಣ ಹೆಚ್ಚಾಗಿದ್ದರೆ ಬೇಕಾಗುವಷ್ಟು ಕಾಯಿಗಳನ್ನ ಇಟ್ಟು ಉಳಿದ ಕಾಯಿಗಳನ್ನ ತೆಗೆಯುವುದರಿಂದ ಉತ್ತಮ ಗಾತ್ರದ ಹಣ್ಣುಗಳನ್ನ ಪಡೆಯಬಹುದು. ಕಲ್ಲಂಗಡಿಯು ನಿಂಬೆಹಣ್ಣಿನ ಗಾತ್ರದಷ್ಟಿರುವಾಗ 1 ಲೀಟರ್ ನೀರಿನಲ್ಲಿ 20 PPM ಜಿಬ್ಬರ್ಲಿಕ್ ಆಮ್ಲದ ದ್ರಾವಣವನ್ನ ಅದ್ದುವುದರಿಂದ ಹಣ್ಣಿನ ಗಾತ್ರ ಮತ್ತು ಗುಣಮಟ್ಟ ಹೆಚ್ಚುತ್ತದೆ. ಗಂಧಕಯುಕ್ತ ಔಷಧಿಗಳನ್ನ ಈ ಬೆಳೆಗೆ ಯಾವುದೇ ಸಂದರ್ಭದಲ್ಲಿಯೂ ಉಪಯೋಗಿಸಬಾರದು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿಯನ್ನ ಹೆಚ್ಚಿಸಬಹುದು. ರೈತರಿಗೆ ಸಲಹೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಸೋಮಿ ಬುದ್ದಿ ಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಕೇಳಿನೋ ತುಂಗು ಕರು ತೊಟ್ಲ ಕಳೋಗಿನೋ ಎಂಬದೆ ನಾರಾಯಣ ಸ್ವಾಮಿ ಕೇಳಿನೋ ತುಂಗು ಕೈ ತೊಟ್ಲ ಕಳೋಗಿನೋ ತುಂಗು ಕೈ ತೊಟ್ಲ ಕಳಗಿನೋ ನಾರಾಯಣ ಸ್ವಾಮಿಯೋ ನಾಡು ಕಳೆ ಅರಬಿ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಸು ಕೈಲರ್ವಿ ಕಳಗಿನೋ ಲಾಸು ಕೈಲರ್ವಿ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಡು ಕೈ ಬೊಗರಿ ಕಳಗಿನೋ ಲಾಸು ಕೈಲರ್ವಿ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಡು ಕೈ ಬೊಗರಿ ಕಳಗಿನೋ ಲಾಡು ಕೈ ಬೊಗರಿ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳಗಿನೋ ಲಾಡು ಕೈ ಬೊಗರಿ ಕಳಗಿನೋ ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳಗಿನೋ ಲಾಡು ತ್ವರೆಗೆ ಮಂಗನ ಮರಿ ಕಂಡೀರೋ ಲಾಡಿ ಬಾರಂದೆ ಕಳೋಗಿರೋ ಲಾಡು ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿವೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ಲಾಡೆ ಬಾರಂದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ಟಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗ್ಲ ತಂದು ಹಾಕಿದಾಗ ಹೇಳ್ತಿರು ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಗದ್ದುಗೆ ಮ್ಯಾನೆ ಎರಿ ಮಾವ ಕಂದನ ಮಾವೋ ಮುದ್ದು ಗದ್ದುಗೆ ಮನೆ ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನೋ ಮುದ್ದು ಬಾರಂದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಇದೋವಾನೋ ಎಂದು ಬಾರಂದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗಲವೇ ಲಿಡಿದಾನೋ ಮುದ್ರೆ ದುಂಗುಲು ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತ ಹೇಳೋವಾನೋ ದುಂಗುಲು ಹೇಳುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಹೇಳುವನೋ ಮುದ್ದು ಒಳಬ್ಯಾಡಂದನು ನಳುವನು ನಮ್ಮಲೆ ಕಂದೋ ಕೊಡನ ನೀರೆಲ್ಲ ದುಡೋಬಿನೋ ಬಾರಂದೆ ನಂದಿನು ನಮ್ಮಲೆ ಕಂದೋ ಕೊಡನ ನೀರೆಲ್ಲ ದುಡೋಬಿನೋ ಕೊಡನ ನೀರೆಲ್ಲ ದುಡುಬಿನು ನಮ್ಮಲೆ ಕಂದೋ ಲಾಡು ಲಂಗಳವೇ ಕೆಚೋರದೋ ಕೊಡನಲ ನೀರೆಲ್ಲ ದುಡುಬಿನು ನಮ್ಮಲೆ ಕಂದೋ ಲಂಗಳ ನೀರೆಲ್ಲ ಕೆಚೋರದೋ ಅಂಗಳ ನೀರೆಲ್ಲ ಕೆಚರದೋ ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ಗಬ್ಬೋಯೋ ವಾಳೋ ಮಂಗಳ ನೀರೆಲ್ಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ನೆಗಿದಳು ಬೇಡ ನಮ್ಮ ಕಂಡ್ಗೆ ಬೋಯ್ ಬೇಡ ನಮ್ಮಲೆ ಕಂಡ್ಗೆ ಒಡೆದೋರ ಕೈಯ ಮುರಿಬೇಕು ಬಡಿಬೇಡಿ ನಮ್ಮ ಕಂದೆ ಬೈ ಬೇಡಿ ನಮ್ಮಲೆ ಕಂದು ಒಡೆದೋರ ಕೈಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡುವ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡು ನಮ್ಮ ಕಂದಾಗೆ ಬೈದೋರ ಬಾಯ ಮುರಿ ಕೊಡುವ ಎಲ್ಲೆಲ್ಲೋ ಕುಂತಿ ಕಾಣಿಲ ತಾಯೇ ಕೇಳೆ ಊರು ಕೇಳಲ ಗರೋ ಜೀರೋ ಊರು ಕೇರಲ ಗಿರಿ ಜೀರೋ ಪಂಡೋರು ಕೆರೆಯ ಬಾವಿಯಲ್ಲ ಗರೋ ಚಿರೋ ಗುರು ಕೇರಲ ಗಿರ್ಜಿರೋ ಪಾಂಡೋರೇ ಗುರು ಬಾವಿಯಲ್ಲ ಗರೋ ಚಿರೋ ಕೆರೆಯ ಬಾವಿಯಲ್ಲ ಗಿರ್ಜಿರೋ ಪಾಂಡೋರೋ ಎಲ್ಲೆಲ್ಲ ಕುಂತಿ ತಾಯೇ ಕಾಣೋ ನಿಲ್ಲೋ ಬಾವೆಲ್ಲ ಗರ್ಚಿರೋ ಕುಂಟಿ ತಾಯೇ ಎಲ್ಲೆಲ್ಲೋ ಕುಂಟಿ ಕಾಣೋದಿಲ್ಲೋ ಎಲ್ಲೆಲ್ಲೋ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಎಲ್ಲೆಲ್ಲೋ ಕುಂಟಿ ಕಾಣಿಲ್ಲ ಮಗದೀರೇ ಬಿಂದೆ ತಿರುಗೆ ಮನೆಗೆ ತಿರ್ಗೆ ಮನೆಗೆ ಬರುವಾರೋ ಪಾಂಡೋರೋ ಭೀಮಲೆ ಮಗ ಕದವಾ ವಡಿದಾರೋ ತಿರ್ಗೆ ಬರುವಾರೋ ಗುಂಟಿ ಮಾಡೋರೋ ಭೀಮಲೆ ಕದವಾ ವಡಿದಾನೋ ಭೀಮ ಮಗ ಕದವಾ ವಡದಾನು ಪಾಂಡೋರು ಲಂಗ ಎಲ್ಲರು ಕದವಾ ತೆಗಿದಾನೋ ಮಗ ಕದುವೆ ಒಡೆದನು ಭೀಮಲೆ ಮಗನೋ ಮಂಗ ಎಲೆ ಕದವಾ ತಗಿದಾನೋ ಲಂಗ ಎಲೆ ಕದವಾ ತಗದನು ಭೀಮಲೆ ಮಗದೋ ತಾದರೆ ಒಳಗೆ ಬರೋವಾರೋ ಕದವಾ ತಗದನು ಭೀಮಲೆ ಮಗನೇ ತಾನಾದರೆ ಒಳಗೆ ನಡೆಯುವಾರೋ ಯಾರೇ ಬೋಯ್ದರೆ ಯಾರಲೇ ಒಡೆದರೆ ತಾಯೇ ಯಾರಲೆ ಕುಂದದ ಮಾತಾ ನುಡಿದಾರೋ ಯಾರೇ ಬೆಳೆದರೆ ಯಾರೇ ಬೆಳೆವರದಾರೆ ಯಾರೇ ಕುಂದದ ಮಾತಾ ನುಡಿದಾರೋ ಯಾರೋ ಒಯ್ನಿಲ್ಲ ಯಾರೋ ಬೊಯ್ನಿಲ್ಲ ಮಗನೇ ಯಾರು ಕುಂದದ ಮಾತಾ ನುಡಿನಿಲ್ಲೋ ಯಾರು ಬೊಳಿನಿಲ್ಲ ಯಾರು ಬೊಯ್ನಿಲ್ಲ ತಾಯೇ ಯಾರು ಕುಂದದ ಮಾತಾ ನುಡಿನಿಲ್ಲೋ ಯಾರು ಕುಂದದ ಮಾತಾ ನುಡಿ